ಸಾವಯವ ರೀತಿಯಲ್ಲೇ ನಾವು ತರಕಾರಿಯನ್ನ ಬೆಳಿಬೇಕು ಅಂತ ಹೇಳ್ತೀವಿ. ಎಷ್ಟು ಸಾರಿ ಹೇಳುವಂತಹದ್ದು ಏನಂದ್ರೆ, ಒಂದು ಸಾರಿಗೆ ಹೂ ಬರ್ತದೆ, ತರಕಾರಿ ಎಲ್ಲ ಬರ್ತದೆ, ಎರಡನೇ ಬಾರಿಗಾಗುವಾಗ ಅದರ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತದೆ ಅಂತ ಹೇಳಿ. ನಿರಂತರವಾಗಿ ಮಣ್ಣಿನ ಒಂದು ಪೋಷಕಾಂಶದ ಮಟ್ಟವನ್ನು ಕಾಪಾಡಿಕೊಳ್ಳುವಂತಹದ್ದು ಹೇಗೆ, ಜೊತೆಗೆ ನಮ್ಮ ಒಂದು ಸಾವಯವ ತ್ಯಾಜ್ಯವನ್ನ, ಅಥವಾ ಮನೆಯಲ್ಲಿ ಉತ್ಪಾದನೆ ಆಗಿರುವಂತಹ ಒಂದು ಸಾವಯವ ತ್ಯಾಜ್ಯ ಆಗ್ಬೋದು, ಅಥವಾ ಕೈತೋಟದಲ್ಲಿ ಉತ್ಪಾದನೆ ಆಗುವಂತಹ ಒಂದು ಸಾವಯವ ತ್ಯಾಜ್ಯ ಆಗ್ಬೋದು, ಇದರ ಮರುಬಳಕೆ ಹೇಗೆ ಅಂತ. ಈಗ ಪೋಷಕಾಂಶಗಳ ನಿರ್ವಹಣೆ ಬಹಳ ಮುಖ್ಯ. ನಾವು ತರಕಾರಿಗಳನ್ನ ಬಹಳ ಒಂದು ಅಂತರ, ವೈಜ್ಞಾನಿಕ ಅಂತರವನ್ನು ಕೊಟ್ಟು ಬೆಳೆಯೋದ್ರಿಂದ ಅವುಗಳ ಒಂದು ಬೇಡಿಕೆ, ಆಹಾರಗಳ ಏನು ಪೋಷಕಾಂಶಗಳ ಬೇಡಿಕೆ ಜಾಸ್ತಿ ಇರೋದ್ರಿಂದ ನಾವು ಸಮಗ್ರವಾಗಿ ಪೋಷಕಾಂಶಗಳನ್ನು ಕೊಡಬೇಕು. ಉದಾಹರಣೆಗೆ ಮನೆಯ ತ್ಯಾಜ್ಯಗಳನ್ನು ಬಳಸ್ಕೊಳ್ಳುವಂಥದ್ದು, ಅದಕ್ಕೆ ಗುಂಡಿಗಳನ್ನು ಮಾಡ್ಕೋಬೇಕು. ಆ ಗುಂಡಿಗಳನ್ನು, ಯಾವುದೇ ತ್ಯಾಜ್ಯಗಳನ್ನು ನೇರವಾಗಿ ನಾವು ತರಕಾರಿಗಳಿಗೆ ಮಣ್ಣಿಗೆ ಸೇರಿಸ್ಲಿಕ್ಕೆ ಆಗಲ್ಲ, ಅದನ್ನು ಮೊದಲಿಗೆ ಕೊಳೆಯುವಂತೆ ಮಾಡಬೇಕು. ಅದಕ್ಕೆ ಉದಾಹರಣೆಗೆ ಮೆಟರೈಸಿಯಾ ಅಂತಿದೆ, ಕೆಲವೊಂದು ಏನು ಗೊಬ್ಬರವನ್ನ ಏನು ಕಳಿಸುವಂತ ಒಂದು ಕೆಲವೊಂದು ಸೂಕ್ಷ್ಮ ಜೀವಿಗಳಿದ್ದಾವೆ, ಆ ಸೂಕ್ಷ್ಮ ಜೀವಿಗಳನ್ನ ಬಳಸಿ ಅದನ್ನ ಮಿಶ್ರಣ ಮಾಡಿ ಗುಂಡಿಗಳಿಗೆ ತುಂಬಿ ಅಥವಾ ಎರೆಹುಳುಗಳನ್ನ ಅದಕ್ಕೆ ಬಿಟ್ಟು ಆಹಾರವನ್ನ ಕಳಿತ ರೂಪದಲ್ಲಿ ಒಳ್ಳೆ ಉತ್ಕೃಷ್ಟವಾದಂತ ಗೊಬ್ಬರವನ್ನ ತಯಾರಿಕೆ ಮಾಡಿಕೊಂಡು ಈ ವರ್ಷ ಹಾಕಿರುವಂತ ತ್ಯಾಜ್ಯಗಳಿಂದ ಮುಂದಿನ ವರ್ಷ ಮರುಬಳಕೆ ಮಾಡಿಕೊಂಡ್ರೆ ನಮಗೆ ಯಾವುದೇ ರಸಗೊಬ್ಬರಗಳನ್ನ ಖರೀದಿ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಅಥವಾ ಗೋಡು ಮಣ್ಣು ಅಂತ, ಕೆರೆ ಮಣ್ಣು ಅಂತ ಹೇಳ್ತೀವಿ, ಒಂದು ವರ್ಷಕ್ಕೊಮ್ಮೆ ಒಂದ್ ಸ್ವಲ್ಪ ಗೋಡು ಮಣ್ಣು ಹಾಕೊಂಡು ಸಾಕಷ್ಟು ಸೂಕ್ಷ್ಮ ಜೀವಿಗಳು ಅದರಿಂದ ಸಿಗ್ತವೆ. ಬೇವಿನ ಹಿಂಡಿಗಳನ್ನ ಬಳಸೋದ್ರಿಂದ ಸೂಕ್ಷ್ಮ ಜೀವಿಗಳು, ಸೂಕ್ಷ್ಮ ಪೋಷಕಾಂಶಗಳು ಮತ್ತು ದೊಡ್ಡ ಪೋಷಕಾಂಶಗಳು ಲಭ್ಯ ಆಗ್ತದೆ, ಜೊತೆಗೆ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಉದಾಹರಣೆಗೆ ಜೈವಿಕ ಗೊಬ್ಬರಗಳನ್ನು ಇಟ್ಟಿರ್ತೀವಿ, ಅಜೋಸ್ಪೈರಿಲಮ್ ಮತ್ತೆ ಏನು ರಂಜಕ ಕರಗಿಸುವಂತ ಸೂಕ್ಷ್ಮ ಜೀವಿಗಳು, ಇವತ್ತು ಪೊಟಾಷ್ ಕರಗಿಸುವಂತ ಸೂಕ್ಷ್ಮ ಜೀವಿಗಳು ಸಹ ಬಂದಿದ್ದಾವೆ. ಅವುಗಳ ಬಳಕೆಯಿಂದ ಮಣ್ಣಿನಲ್ಲಿ ಇರುವಂತಹ ಖನಿಜಗಳನ್ನು ಕರಗಿಸಿ, ತ್ಯಾಜ್ಯಗಳಲ್ಲಿರುವಂತಹ ಪೋಷಕಾಂಶಗಳನ್ನು ಕರಗಿಸಿ ಗಿಡಗಳಿಗೆ ಕೊಡುವಂತೆ ನೆರವಾಗ್ತದೆ. ಅದಲ್ಲದೆ ಇವತ್ತು ಹಲವಾರು ರೋಗಾಣುಗಳು ಸಹ ಮಣ್ಣಿನಿಂದ ಹರಡುತ್ತೆ, ಅಂತವುಗಳನ್ನು ಸಹ ಒಂದು ಪರಿಣಾಮಕಾರಿಯಾಗಿ ಒಂದು ಸೂಕ್ಷ್ಮ ಜೀವಿಗಳ ಒಂದು ಏನು ಜೈವಿಕ ಕೀಟನಾಶಕಗಳು ಅಂತ ಹೇಳ್ತೀವಿ, ಅವುಗಳನ್ನು ಬಳಸಿ ಮಣ್ಣಿಗೆ, ಉದಾಹರಣೆಗೆ ಸೂಡೋಮೋನಸ್ ಅಂತ ಹೇಳ್ತೀವಿ, ಟ್ರೈಕೋಡರ್ಮಾ ಅಂತ ಹೇಳ್ತೀವಿ, ಮತ್ತೆ ಬ್ಯಾಸಿಲಸ್ ಅಂತ ಹೇಳ್ತೀವಿ, ಈ ರೀತಿಯಾದ ಒಂದು ಸೂಕ್ಷ್ಮ ಜೀವಿಗಳನ್ನ ಮಣ್ಣಿಗೆ ಬೆರೆಸೋದ್ರಿಂದ ಮಣ್ಣಿನಿಂದ ಹರಡುವಂತ ರೋಗಾಣುಗಳನ್ನ ಕಡಿಮೆ ಮಾಡಿ ನಾವು ಅತ್ಯುತ್ತಮವಾಗಿ ಬೆಳೆಗಳನ್ನು ಬೆಳೆಯುವ. ಉದಾಹರಣೆಗೆ ಈ ಹಸುವಿನ ತ್ಯಾಜ್ಯಗಳು, ಗಂಜಲವನ್ನು ಬಳಸುವಂಥದ್ದು, ಮಜ್ಜಿಗೆ ಉಳಿ ಮಜ್ಜಿಗಣೆಯ ಸಿಂಪಡಣೆ ಮಾಡೋದ್ರಿಂದ ನಮಗೆ ಹಲವಾರು ಉತ್ತಮ ಕೀಟಗಳು ನಿರ್ವಹಣೆ ಆಗ್ತದೆ, ಜೊತೆಗೆ ಉಪಯುಕ್ತ ಸೂಕ್ಷ್ಮ ಜೀವಿಗಳು ಸಹ ಅಲ್ಲಿ ಅಭಿವೃದ್ಧಿ ಆಗ್ತವೆ. ಈಗ ಪಂಚಗವ್ಯ ಅಂತ ಹೇಳ್ತೀವಿ, ಬೀಜಾಮೃತ ಅಂತ ಹೇಳ್ತೀವಿ, ನಿಜವಾಗಲು ಜೀವಾಮೃತ, ಇವೆಲ್ಲವೂ ನಮಗೆ ಪೂರಕವಾಗಿ ಒಂದು ಪೋಷಕಾಂಶಗಳನ್ನು ನೀಡುತ್ತದೆ, ಆಮೇಲೆ ಗಿಡಗಳಲ್ಲಿ ಒಂದು ನಿರೋಧಕ ಶಕ್ತಿ ಬರ್ತದೆ, ತಾನಾಗಿ ಸ್ವಾಭಾವಿಕವಾಗಿ ರೋಗ ಮತ್ತು ಕೀಟಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಬಹಳ ಅನುಕೂಲ ಆಗ್ತವೆ. ಈ ರೀತಿಯಾದ ಎಲ್ಲ ಪದ್ಧತಿಗಳು, ಪರಿಸರ ಸ್ನೇಹಿ ಕ್ರಮಗಳು ನಮ್ಮ ರೈತ ಬಾಂಧವರು ಅಳವಡಿಸಿಕೊಳ್ಳಲಿಕ್ಕೆ ಬಹಳ ಅತ್ಯುತ್ತಮ ಅವಕಾಶ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ, ಇತ್ತೀಚೆಗೆ ನಾವು ಏನು ಈಗ ಮಾರುಕಟ್ಟೆಯಲ್ಲಿ ಖರೀದಿಯನ್ನು ಮಾಡ್ತಾ ಇದ್ದೀವಿ ತರಕಾರಿಗಳು, ಇವೆಲ್ಲ ಬಹಳಷ್ಟು ವಿಷಮುಕ್ತ, ರೈತರು ಸಾಕಷ್ಟು ಕೀಟನಾಶಕಗಳು, ಶಿಲೀಂದ್ರನಾಶಕಗಳನ್ನು ಸಿಂಪಡಣೆ ಮಾಡೋದ್ರಿಂದ ವಿಷಯುಕ್ತ ಇರೋದ್ರಿಂದ ಇವತ್ತು ನಾನಾ ರೀತಿಯಾದ ರೋಗಗಳಿಗೆ ತುತ್ತಾಗ್ತಾ ಇದೆ. ಉದಾಹರಣೆಗೆ ಕ್ಯಾನ್ಸರ್, ಮತ್ತೆ ಏನು ಹೃದಯಕ್ಕೆ ಸಂಬಂಧಪಟ್ಟಂತ, ಉಸಿರಾಟಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳು, ಚರ್ಮ ರೋಗಗಳು, ಈ ರೀತಿಯಾಗಿ ಹರಡ್ತಾ ಇರುವಂತ ನಾವೆಲ್ಲ ನೋಡ್ತಾ ಇದೀವಿ. ಇದಕ್ಕೆ ಅತ್ಯುತ್ತಮವಾದಂತ ಪರಿಹಾರ, ಒಂದು ಆಲ್ಟರ್ನೇಟಿವ್ ಅಂತ ಏನ್ ಹೇಳ್ತೀವಿ, ಇದು ಪೌಷ್ಟಿಕ ಕೈತೋಟ ಅಂತ ಹೇಳಲಿಕ್ಕೆ ಬಯಸ್ತೇವೆ. ಆಮೇಲೆ ಈ ಕೈತೋಟದಲ್ಲಿ ನೀರಿನ ಒಂದು ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಅಂತ ಹೇಳಿ ಎಷ್ಟು ಸಾರಿ ಹೇಳುವಂತಹದ್ದು, ಈ ಕೈತೋಟಕ್ಕೆ ನೀರು ಜಾಸ್ತಿಯೂ ಆಗಬಾರದು, ಕಡಿಮೆಯೂ ಆಗಬಾರದು, ಒಂದು ರೀತಿಯ ನಿಯಂತ್ರಣದಲ್ಲಿ ಇರಬೇಕು ಅಂತ, ಯಾವ ಪದ್ಧತಿಯನ್ನು ಅನುಸರಿಸಬೇಕು ನೀರಾವರಿಗಾಗಿ? ಈಗ ಕೈತೋಟಕ್ಕೆ ಸಾಮಾನ್ಯವಾಗಿ ನಮಗೆ ಒಂದು ವ್ಯವಸ್ಥೆ ಇದ್ದಲ್ಲಿ ಒಂದು ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೋಬಹುದು, ಅಥವಾ ಮಿನಿ ಸ್ಪ್ರಿಂಕ್ಲರ್ಸ್ ಅಂತ ಹೇಳ್ತೀವಿ. ಅದನ್ನು ಮಾಡ್ಕೊಂಡೋದ್ರಿಂದನು ನಮಗೆ ಖಂಡಿತ ನೀರನ್ನ ಒಂದು ಮಿತವಾಗಿ, ಅದವಾಗಿ ನಾವು ನೀರನ್ನ ಕೊಟ್ರೆ ಯಾವುದೇ ರೋಗ ರುಜಿನಗಳಿಗೆ ಸಮಸ್ಯೆ ಇರಲ್ಲ. ನಮಗೆ ಮನೆಯಿಂದ ಬಂದಂತ ನೀರನ್ನ ಸಂಪೂರ್ಣವಾಗಿ ದಿನನಿತ್ಯ ಬೆಳೆಗಳಿಗೆ ಕೊಡೋದ್ರಿಂದ ಉಪಯೋಗ ಇಲ್ಲ. ಅದನ್ನ ಒಂದು ಗುಂಡಿನಲ್ಲಿ ಅಥವಾ ಒಂದು ಸಿಮೆಂಟ್ ಟ್ಯಾಂಕ್ನಲ್ಲಿ ಅದನ್ನ ಶೇಖರಣೆ ಮಾಡಿಕೊಂಡು ಒಂದು ಫಿಲ್ಟರ್ನ ಹಾಕೊಂಡು ಖಂಡಿತ ಅದಕ್ಕೆ ಡ್ರಿಪ್ ಅನ್ನು ಅಳವಡಿಸ್ಕೊಂಡು ಒಂದು 1/2 HP ಮೋಟರ್ ಹಾಕೊಂಡು ಕಂಪ್ಲೀಟ್ ನಮ್ಗೇನು ಒಂದು 2-2.5 ಗುಂಟ ಜಮೀನಿರುತ್ತೆ, ಹಾಗೂ ಜಮೀನಿಗೆ ಸಾಕಾಗುವಷ್ಟು ನೀರನ್ನು ಸಂಪೂರ್ಣವಾಗಿ ದಿನನಿತ್ಯ ಒಂದು ಗಂಟೆ ಕಾಲ ನಾವು ನೀರನ್ನ ಹಾಯಿಸಿದ್ರೆ ಹನಿ ನೀರಾವರಿ ಮೂಲಕ ಅಥವಾ ಮಿನಿ ಸ್ಪ್ರಿಂಕ್ಲರ್ ಮೂಲಕ ಸಾಕಾಗ್ತದೆ. ಇದರಿಂದ ನಮಗೆ ರೋಗ ಬರುವಂತ ಸಮಸ್ಯೆಗಳು ಕಡಿಮೆ, ಆಮೇಲೆ ಅವಶ್ಯಕ್ಕೆ ತಕ್ಕಂತ ನೀರು ಕೊಟ್ರೆ ಬೆಳೆನೂ ಬಹಳ ಉತ್ತಮವಾಗಿ ಬೆಳೆದು ನಮಗೆ ಫಲವನ್ನು ಕೊಡ್ಲಿಕ್ಕೆ ಪ್ರಾರಂಭ ಆಗ್ತದೆ. ಈಗ ಬಚ್ಚಲು ಮನೆ ಅಥವಾ ಸ್ನಾನದ ನೀರನ್ನು ಉಪಯೋಗಿಸುವಂತದ್ದು ಅಥವಾ ಸೋಪ್ ವಾಟರ್ ಅನ್ನು ಉಪಯೋಗಿಸಿದ್ರೆ ಯಾವ ರೀತಿ ಮುನ್ನೆಚ್ಚರಿಕೆಯನ್ನು ಅನುಸರಿಸಬೇಕು? ಈಗ ವಾರ್ಡ್ ನಮಗೆ ಸಾಮಾನ್ಯವಾಗಿ ಸೋಪ್ ಅನ್ನ ಇವೆಲ್ಲ ಬಹಳಷ್ಟು ಆಸಿಡ್ಸ್ ಇರ್ತದೆ, ಆ ಆಸಿಡ್ ನೇರವಾಗಿ ನಾವು ಅದಕ್ಕೆ ಬಿಡ್ಲಿಕ್ಕೆ ಆಗಲ್ಲ. ನಾವು ಮೊದಲು ಒಂದು ಟ್ಯಾಂಕ್ ನಲ್ಲಿ ಶೇಖರಣೆ ಮಾಡಿಕೊಂಡು ಅದಕ್ಕೇನಾದ್ರು ಕೆಲವೊಂದಷ್ಟು ಉಪಚಾರಗಳನ್ನ ಮಾಡ್ಕೋಬೇಕು. ಆಸಿಡ್ಸ್ ಇದ್ರೆ ನಾವು ಆಲ್ಕಲೈನ್ ಅಂತ ಹೇಳ್ತೀವಿ. ಆಲ್ಕಲೈನಿಟಿ ಅಂತಂದ್ರೆ ಉದಾಹರಣೆಗೆ ಸುಣ್ಣ, ಸುಣ್ಣವನ್ನು ಬೆರೆಸಿ ಕೊಡುವಂಥದ್ದು. ಯಾಕೆಂದ್ರೆ ನಾವು ಅಸಿಡಿಟಿ ಆ ಹುಳಿ ಅಂಶ ಇದ್ದಾಗ ಹುಳಿಗೆ ನಾವು ಸುಣ್ಣವನ್ನ ಏನು ಅಗ್ರಿಕಲ್ಚರ್ ಲೈಮ್ ಅಂತ ಹೇಳ್ತೀವಿ, ಸುಣ್ಣವನ್ನ ಬೆರೆಸಿದಾಗ ಅದರ ರಸಸಾರ 6.6 to 6.5 ಬರ್ತದೆ. ಆಗ ಸುಣ್ಣನೂ ಒಂದು ಅವಶ್ಯಕತೆ ಇದೆ ಬೆಳೆಗೆ. ಆ ಸುಣ್ಣವನ್ನು ನೇರವಾಗಿ ನಾವು ಬೆಳೆಗಳಿಗೆ ಕೊಟ್ಟಾಗ, ಉದಾಹರಣೆಗೆ ಸಾಕಷ್ಟು ಬೆಳೆಗಳಿಗೆ ಸುಣ್ಣದ ಒಂದು ಅವಶ್ಯಕತೆ ಇದೆ. ಉದಾಹರಣೆಗೆ ಟೊಮ್ಯಾಟೊ, ಅದರಲ್ಲಿ ಬ್ಲಾಸಮ್ ಇಂಡ್ರೈಟ್ ಅಂತ ಬರ್ತದೆ. ಆ ಸುಣ್ಣದ ಅಂಶ ಅದು ಬಿದ್ದಾಗ ಅದರಲ್ಲಿ ವಿಶೇಷವಾಗಿ ಅದರಲ್ಲಿ ಆ ಸುಣ್ಣದ ಅಂಶ ಏನಿದೆ, ಸುಣ್ಣ ನಾವು ಕೊಟ್ಟಾಗ ಬೆಳೆಗಳಿಗೂ ಬೇಕಾಗ್ತದೆ. ಯಾಕೆಂದ್ರೆ ಅದೊಂದು ಮಧ್ಯಮ ಪೋಷಕಾಂಶ, ಬಹು ಮುಖ್ಯವಾದಂತಹ ಪೋಷಕಾಂಶ. ಬೆಳೆಗಳಿಗೆ ಕೊಟ್ಟಾಗ ನಮಗೆ ಅದು ಒಂದು ಬೆಳೆಯಲ್ಲಿ ರೋಗ ನಿರೋಧಕ ಶಕ್ತಿನೇ ಬರ್ತದೆ. ವಿಶೇಷವಾಗಿ ಈ ಉತ್ತರ ಕನ್ನಡ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಏನಿದೆ, ಅತಿ ಹೆಚ್ಚು ಮಳೆಯಾಗುವಂತ ಜಿಲ್ಲೆಗಳು. ಇಲ್ಲಿ ಸಾಮಾನ್ಯವಾಗಿ ಮಣ್ಣು ಲ್ಯಾಟ್ರೈಟ್ ಮಣ್ಣು, ಜೊತೆಗೆ ಇಲ್ಲಿ ಹುಳಿ ಅಂಶ ಜಾಸ್ತಿ 5 ಕೆಳಗಡೆ ಇರುತ್ತದೆ ಏನು ರಸಸಾರ. ಇಲ್ಲಿನ ಒಂದು ಬೆಳೆಗಳಿಗೆ ಒಂದು ಕ್ಯಾಲ್ಸಿಯಂ ಅಂಶ ಬೇಕು. ಅದನ್ನ ನಾವು ಈ ರೀತಿಯಾದ ಒಂದು ಏನು ಸೋಪಿನ ವಾಟರು, ನಿಮ್ಮ ಮನೆ ಸ್ನಾನ ಮಾಡಿದಂತ ನೀರುಗಳಿಗೆ ಬೆರೆಸಿ ಒಂದು ಸುಣ್ಣವನ್ನು ಬೆರೆಸಿ ಕೊಡೋದ್ರಿಂದ ರಸಸಾರನು ಕಡಿಮೆ ಆಗ್ತದೆ, ಪೋಷಕಾಂಶ ಕೊಟ್ಟಂಗೆ ಆಗ್ತದೆ. ಬಹುಮುಖ್ಯವಾಗಿ ಇದು ಮಾಡ್ಬೇಕು. ಕೀಟ ಮತ್ತು ರೋಗಗಳ ನಿರ್ವಹಣೆಯಲ್ಲಿ ಸಾವಯವ ವಿಧಾನವನ್ನು ಹೇಗೆ ಅನುಸರಿಸಬಹುದು? ಇವಾಗ ಕೀಟ ಮತ್ತು ರೋಗದ ನಿರ್ವಹಣೆಗೆ ಸಾವಯವ ವಸ್ತುಗಳು ಅಂದ್ರೆ, ಈಗಾಗಲೇ ನಾನೀಗ ಎಲೆಗಳಿಗೆ ನೇರವಾಗಿ ನಾವು ಗಂಜಲವನ್ನು ಸಿಂಪಡಣೆ ಮಾಡಬಹುದು. ಉದಾಹರಣೆಗೆ ಕಳಿತಂತ ಗಂಜಲ, ಹಸಿ ಗಂಜಲವನ್ನು ಮಾಡಬಾರ್ದು, ಸುಟ್ಬಿಡುತ್ತೆ ಎಲೆ, ಅದರಲ್ಲಿ ಅಮೋನಿಯಾ ಇರುತ್ತೆ. ಈ ಕಳಿತಂತ ಗಂಜಲ ಈಗ ಮಡಕೆಗಳಲ್ಲಿ ಕನಿಷ್ಠ 20 ಕಾಲ ಅದನ್ನು ಶೇಖರಣೆ ಮಾಡಿಡಬೇಕು. ಅದು ಹುಳಿ ಆಗ್ತದೆ, ಅದರಲ್ಲಿ ಒಂದು ನೊರೆ ಬರುವಂತ ಸೂಚನೆಗಳು ಕಂಡು ಬರ್ತದೆ. ಆ ನೊರೆ ಬಂದಂತ ಒಂದು ಸಂದರ್ಭದಲ್ಲಿ ಒಂದು 20-25 ಆದ್ಮೇಲೆ 1 ಗಂಜಲವನ್ನ ಪ್ರತಿ 9 ನೀರಿಗೆ ಬೆರೆಸಿ ಅದನ್ನು 9:1 ಅಂತ ಹೇಳ್ತೀವಿ, 9:1 ಸಿಂಪಡಣೆ ಮಾಡಿ ನಾವು ಮಾಡೋದ್ರಿಂದ ಸಾಕಷ್ಟು ಕೀಟಗಳು ಅಲ್ಲಿ ಸುಳಿಯೋದಿಲ್ಲ, ರಸ ಇರುವಂತ ಕೀಟಗಳು ಮುಂದೆ ಹೊರಟೋಗ್ತವೆ. ಆ ಥರ ಮಜ್ಜಿಗೆ, ಹುಳಿ ಮಜ್ಜಿಗೆ ಅಂತ ಹೇಳ್ತೀವಿ, ಅದು ಅಷ್ಟೇ 1 to 9 ಬೆರೆಸಿ ಸಿಂಪಡಣೆ ಮಾಡೋದ್ರಿಂದ ಬಹಳಷ್ಟು ಕೀಟಗಳು ಅಲ್ಲಿ ಸುಳಿಯೋದಿಲ್ಲ. ಜೊತೆಗೆ ಬೇವಿನ ಎಣ್ಣೆಯನ್ನ ಸಿಂಪಡಣೆ ಮಾಡುವಂಥದ್ದು. ಈ ಗಂಜಲವನ್ನ ಸಿಂಪಡಣೆ ಮಾಡೋದು ಮತ್ತೆ ಹುಳಿ ಮಜ್ಜಿಗೆಯನ್ನು ಸಿಂಪಡಣೆ ಮಾಡೋದ್ರಿಂದ ಸಾಕಷ್ಟು ಸೂಕ್ಷ್ಮ ಜೀವಿ ಕ್ರಿಯೆಗಳು, ಸೂಕ್ಷ್ಮ ಜೀವಾಣುಗಳು ಸಹ ಗಿಡದಲ್ಲಿ ಬೆಳೆಯೋದ್ರಿಂದ ರೋಗಾಣುಗಳು ಬರೋದಿಲ್ಲ. ಉದಾಹರಣೆಗೆ ಬೂದಿ ರೋಗ, ಆಮೇಲೆ ತುಪ್ಪಳ ರೋಗ, ಇವೆಲ್ಲನು ಬಹಳ ಗಾಳಿಯಲ್ಲಿ ತೇವಾಂಶ ಜಾಸ್ತಿ ಇದ್ದಾಗ ಈ ರೋಗಗಳ ಸಮಸ್ಯೆ ಜಾಸ್ತಿ. ಇಂಥವುಗಳನ್ನು ಸಂಪೂರ್ಣವಾಗಿ ಒಂದು ಹತೋಟಿಗೆ ತರಬಹುದಾಗಿದೆ. ಈ ಬೇವಿನ ಎಣ್ಣೆಗಳನ್ನ, ಒಂಗೆ ಎಣ್ಣೆ ಇದನ್ನು ಸಹ ಬೇವಿನ ಸೋಪ್ ರೂಪದಲ್ಲಿ ಅಥವಾ ಬೇವಿನ ಎಣ್ಣೆ ರೂಪದಲ್ಲಿ ಇವುಗಳನ್ನು ಒಂಗೆ ಎಣ್ಣೆ ಇವನ್ನೆಲ್ಲನ್ನು ಸಿಂಪಡಣೆ ಮಾಡಿ 7-8 ಪ್ರತಿ ಲೀಟರ್ಗೆ ಬೆರೆಸಿ ನಾವು ಎಲೆಗಳ ಮೇಲೆ ಸಿಂಪಡಣೆಯಿಂದ ಸಾಕಷ್ಟು ವಿಕರ್ಷಣೆ ಆಗ್ತವೆ, ಕೀಟಗಳ ಒಂದು ವಿಕರ್ಷಣೆ ಆಗ್ತವೆ. ಜೊತೆಗೆ ಮೋಹಕ ಬಲೆಗಳು ಅಂತ ಹೇಳ್ತೀವಿ, ಮೋಹಕಲೆಗಳ ಬಲೆಗಳನ್ನ ಬೆಳೆಸುವಂಥದ್ದು, ನೀರಿನ ಬಲೆಗಳು ಅಂತ ಹೇಳ್ತೀವಿ, ಜೊತೆಗೆ ಅಂಟು ಬಲೆಗಳನ್ನ ಬಳಸುವಂಥದ್ದು, ಹೀಗೆ ನಾನಾ ರೀತಿ ಅಥವಾ ಬದು ಬೆಳೆಗಳನ್ನು ಹಾಕುವಂಥದ್ದು, ಟ್ರ್ಯಾಪ್ ಕ್ರಾಪ್ಸ್ ಅಂತ ಹೇಳ್ತೀವಿ. ಏನು ಟ್ರ್ಯಾಪ್ ಕ್ರಾಪ್ಸ್ ಅಂತಂದ್ರೆ, ಇದು ಅದನ್ನು ಹಾಕೊಂಡ್ರೆ ಉದಾಹರಣೆಗೆ ಟೊಮ್ಯಾಟೋದಲ್ಲಿ ಚೆಂಡು ಬೆಳೆಯುವಂಥದ್ದು, ಮತ್ತೆ ಕೋಸು ಬೆಳೆನಲ್ಲಿ ಸಾಸಿವೆ ಬೆಳೆ ಅಂತ ಬೆಳೆದ್ರೆ ಬಹಳ ಕೀಟಗಳು ಮುಖ್ಯವಾದ ಬೆಳೆಗಳಿಗೆ ಹೋಗಲ್ಲ, ಆವಾಗ ಇವು ಆಕರ್ಷಣೆ ಆಗಿ ನಮ್ಮ ಬೆಳೆಯನ್ನ ರಕ್ಷಣೆ ಮಾಡುವಂಥದ್ದು ಇದಾವೆ. ಜೊತೆಗೆ ಜೈವಿಕ ಕೀಟನಾಶಕಗಳನ್ನ ಸಿಂಪಡಣೆ ಮಾಡೋದು ಈ ರೀತಿಯಾಗಿ, ಮತ್ತೆ ಕೆಲವೊಂದು ಸೂಕ್ಷ್ಮ ಪೋಷಕಾಂಶಗಳನ್ನ ನೇರವಾಗಿ ಎಲೆಗಳ ಮೇಲೆ ಸಿಂಪಡಣೆ ಮಾಡಿದ್ರೆ ರೋಗ ನಿರೋಧಕ ಶಕ್ತಿ ಬರ್ತದೆ, ಆಮೇಲೆ ಪೋಷಕಾಂಶಗಳ ನೂನ್ಯತೆಯನ್ನು ತಡೆಗಟ್ಟಬಹುದು. ಇವು ಚೊಕ್ಕವಾಗಿ ಮನೆಯಲ್ಲೇನೆ ಯಾವುದೇ ಒಂದು ಆಳುಗಳನ್ನ, ಏನು ಕೂಲಿ ಆಳುಗಳನ್ನ ಬಳಸದೆ ನಾವೇ ಮಾಡಿಕೊಳ್ಳೋದ್ರಿಂದ ನಮ್ಗೆ ಅದು ನಿಜವಾಗ್ಲೂ ಸಂತೋಷ, ನಮಗೆ ತೃಪ್ತಿಕರವಾದಂತ ಒಂದು ತರಕಾರಿಗಳನ್ನು ಉತ್ಪಾದನೆ ಮಾಡಿ ನಮ್ಮ ಮನೆಗೆ ಒಂದು ಆರೋಗ್ಯವಂತ ತರಕಾರಿಗಳನ್ನು ಉತ್ಪಾದನೆ ಮಾಡ್ಕೋಬಹುದು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಕೈತೋಟದ ಮುಂದುವರಿದ ಭಾಗವಾಗಿ ಯಾರಿಗೆಲ್ಲ ಕೈತೋಟ ಮಾಡುವುದಕ್ಕೆ ಅವಕಾಶ ಇಲ್ಲವೋ ಅಂತವರು ತಾರಸಿ ತೋಟ ಅಥವಾ ಟೆರೆಸ್ ಗಾರ್ಡನ್ ಇದನ್ನ ಮಾಡೋದಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರಿ, ಇದ್ರ ಬಗ್ಗೆ ಹೇಳಿ, ಸೂಕ್ಷ್ಮವಾಗಿ ಹೇಳಿ, ಯಾವ ರೀತಿ ಮಾಡಬಹುದು, ಯಾವ ರೀತಿ ಮುನ್ನೆಚ್ಚರಿಕೆಯನ್ನು ಅನುಸರಿಸಬೇಕಾಗ್ತದೆ? ಖಂಡಿತ. ಈಗ ಕೆಲವಿಗೆ ಏನಾಗಿದೆ, ಗ್ರಾಮೀಣ ಪ್ರದೇಶದಲ್ಲಿ ಮನೆ ಹಿತ್ತಲಲ್ಲಿ ಅಥವಾ ಮುಂಭಾಗದಲ್ಲಿ ಸಾಕಷ್ಟು ಜಾಗ ಇರ್ತದೆ, ಸ್ಥಳಾವಕಾಶವಿರ್ತದೆ, ಅಲ್ಲಿ ಅವ್ರು ಮಾಡ್ಕೋಬಹುದು. ಈಗ ಯಾರು ನಗರ ಪ್ರದೇಶ ಪಟ್ಟಣಗಳಲ್ಲಿ ವಾಸವಾಗಿರ್ತಾರೆ, ಅಲ್ಲಿ ಭೂಮಿ ಬೆಲೆ ಬಹಳ ದುಪ್ಪಟ್ಟು ದುಬಾರಿಯಾಗಿರ್ತದೆ. ಅಂತ ಸಂದರ್ಭದಲ್ಲಿ ಆಸಕ್ತ ರೈತರು ಈ ಚಾವಣಿ ತೋಟ ಅಂತ ಹೇಳ್ತೀವಿ, ಮೇಲುಗಡೆ ಟೆರೇಸ್ ಗಾರ್ಡನ್ ಅಥವಾ ರೂಫ್ ಗಾರ್ಡನ್ ಅಂತ ಹೇಳೋದಿದೆ ಚಾವಣಿ ತೋಟ ಅಂತೇಳಿ, ಮೇಲುಗಡೆ ನಾವೊಂದು ಏನು ವಾಟರ್ ಪ್ರೂಫ್ ಶೀಟ್ ಅನ್ನು ಹಾಕ್ಬಿಟ್ಟು, ವಾಟರ್ ಪ್ರೂಫ್ ಶೀಟ್ ಇದೆ, ಟಾರ್ಪಲಿನ್ಸ್ ಇದೆ, ಅದನ್ನ ಪೇಂಟು ಮಾಡ್ಕೋಬಹುದು, ಅದನ್ನು ವಾಟರ್ ಪ್ರೂಫ್ ಪೇಂಟ್ ಅನ್ನ ಮಾಡ್ಕೋಬಹುದು, ಅಥವಾ ವಾಟರ್ ಪ್ರೂಫ್ ಟೈಲ್ಸ್ ಬಂದಿದೆ ಅದನ್ನು ಹಾಕೊಂಡು ಮೇಲ್ಗಡೆ ಬಾಕ್ಸ್ ಟೈಪ್ ಮೆಟಲ್ ಸ್ಟ್ಯಾಂಡ್ಸ್ ಅನ್ನ ಮಾಡಿಸ್ಬಿಟ್ಟು ಅದರಲ್ಲಿ ಹಳೆ ಕಂಟೈನರ್ಸ್ ಅಥವಾ ಒಳ್ಳೆ ಗ್ರೋ ಬ್ಯಾಗ್ಸ್ ಬಳಸ್ಬಿಟ್ಟು, ಪ್ಲಾಸ್ಟಿಕ್ ಗ್ರೋ ಬ್ಯಾಗ್ಸ್ ಅಂತ ಹೇಳ್ತೀವಿ, ಅದನ್ನ ಹಾಕಿ ಒಂದೊಂದು ಉದಾಹರಣೆಗೆ ಒಂದು ಬದನೆ ಗಿಡ ಹಾಕಿದ್ರೆ ಮನೆಗೆ ಸಾಕಾಗುವಷ್ಟು ತರಕಾರಿ ಹಣ್ಣನ್ನ ಕೊಡುವಂತ ಶಕ್ತಿ ಇದೆ. ಉದಾಹರಣೆಗೆ ಒಂದು ಮೆಣಸಿನಕಾಯಿ ಒಂದು ನಾಲ್ಕು ಗ್ರೋ ಬ್ಯಾಗ್ ಅಲ್ಲಿ ಹಾಕಿದ್ರೆ ಮನೆಗೆ ಬೇಕಾದಷ್ಟು ಮೆಣಸಿನಕಾಯಿ, ಬಜ್ಜಿ ಮೆಣಸಿನಕಾಯಿ, ಟೊಮ್ಯಾಟೊ, ಈಗ ಟೊಮ್ಯಾಟೊ ಅನಿರ್ದಿಷ್ಟಾವಧಿ ಟೊಮ್ಯಾಟೊ ಇದೆ, ನಿರ್ದಿಷ್ಟವಾದ ಟೊಮ್ಯಾಟೊ ಇದೆ, ನಮಗೆ ಸೂಕ್ತವಾದಂತಹ ಈ ತಳಿಗಳನ್ನೇ ಬಳಸ್ಕೋಬೇಕು ಸಾಧ್ಯವಾದಷ್ಟು. ಇನ್ನೊಂದು ರೈತರಿಗೆ ಒಂದು ಸಲಹೆ ಏನಪ್ಪಾ ಅಂತಂದ್ರೆ, ಈ ಒಂದು ಏನು ಹೈಬ್ರಿಡ್ ತಳಿಗಳನ್ನ, ಸಂಕರ್ಣ ತಳಿಗಳನ್ನ ಸಾಧ್ಯವಾದಷ್ಟು ಕಡಿಮೆ ಮಾಡಿ ನಮ್ಮ ಸ್ಥಳೀಯ ತಳಿಗಳು ಅಂತ ಹೇಳ್ತೀವಿ, ಅದಕ್ಕೆ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರುತ್ತೆ, ಅಂತ ತಳಿಗಳನ್ನು ಹಾಕೊಂಡು ನಾವು ಬೆಳೆಯೋದ್ರಿಂದ ನಮಗೆ ಒಂದು ನಿರ್ವಹಣೆ ಕಡಿಮೆ, ರೋಗ ರುಜಿನಗಳ ಸಮಸ್ಯೆ ಕಡಿಮೆ ಇರ್ತದೆ. ಈ ರೀತಿಯಾಗಿ ನಾವು ಸತತವಾಗಿ ಗ್ರೋ ಬ್ಯಾಗ್ಸನ್ನೇ ಬಳಸಿ ನಾವು ಮಾಡಬೇಕಾಗ್ತದೆ, ಯಾಕೆಂದ್ರೆ ಮಣ್ಣಿನ ಮೇಲೆ ನಾವು ನಿರ್ವಹಣೆ ನಾವು ನಿಲ್ಲಿಕ್ಕಾಗಲ್ಲ, ಯಾಕೆಂದ್ರೆ ಎಲ್ಲ ಗ್ರೋ ಬ್ಯಾಗ್ಸ್ ಅಲ್ಲಿ ಹಾಕೊಂಡು ಎಲ್ಲ ತರಕಾರಿಗಳನ್ನ ಪ್ರತಿ ಸಲ ಒಂದು ತೆಗೆದ ಮೇಲೆ ಅದು ಮಣ್ಣನ್ನು ತೆಗೆದು ಹೊಸ ಮಣ್ಣನ್ನು ಸೇರಿಸಿ ಅದಕ್ಕೆ ಒಂದು ಸಾವಯವ ಗೊಬ್ಬರಗಳನ್ನು ಬೆರೆಸಿ ನಾವು ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಒಂದು ರಾಸಾಯನಿಕಗಳು ಬೆಳೆಸಬೇಕಾಗ್ತದೆ. ಯಾಕೆಂದ್ರೆ ನಾವು ಸತತವಾಗಿ ಗ್ರೋ ಬ್ಯಾಗ್ ಅಲ್ಲಿ ಬೆಳೆದ್ರಿಂದ ಅದರ ಪೋಷಕಾಂಶಗಳ ಅವಶ್ಯಕತೆ ಜಾಸ್ತಿ ಇರುತ್ತೆ, ಅದಕ್ಕೆ ಒಂದು ಸ್ವಲ್ಪ ಪ್ರಮಾಣ ಒಂದು ರಾಸಾಯನಿಕ ಗೊಬ್ಬರಗಳನ್ನು ಸಹ ಬಳಸಿ ನಾವು ನಮಗೆ ಅಪೇಕ್ಷಿತ ನಾವು ಬಳ್ಳಿ ತರಕಾರಿಗಳನ್ನು ಹೆಚ್ಚಾಗಿ ನಾವು ಬೆಳೆಯಬಹುದು. ಆದರೆ ಬಹುವಾರ್ಷಿಕ ಬೆಳೆಗಳನ್ನು ಬೆಳೀಲಿಕ್ಕೆ ಬಹಳ ಕಷ್ಟ ಇದೆ. ಸಣ್ಣ ಪುಟ್ಟ ಹೂಗಳನ್ನು ಬೆಳ್ಕೋಬಹುದು, ಉದಾಹರಣೆಗೆ ಕನಕಾಂಬರ ಬೆಳ್ಕೋಬಹುದು, ರೋಸ್ ಬೆಳ್ಕೋಬಹುದು, ಈ ರೀತಿಯಾದ ಸಣ್ಣ ಸಣ್ಣ ತರಕಾರಿಗಳನ್ನು ನಾವು ಮನೆಗೆ ಬೇಕಾದಂಥದ್ದು ಹೇಳಿ ಬೆಳ್ಕೊಳ್ಳುವಂಥ ಅವಕಾಶ ಟೆರೇಸ್ ಗಾರ್ಡನ್ ಅಲ್ಲಿ ಇದೆ. ಅಂದ್ರೆ ಈಗ ತರಕಾರಿ ಆಗ್ಬಹುದು ಅಥವಾ ಹಣ್ಣಿನ ಗಿಡಗಳಾಗ್ಬಹುದು ಅಥವಾ ಔಷಧಿಯ ಗಿಡಗಳಾಗ್ಬಹುದು, ಇವುಗಳನ್ನು ನೇರವಾಗಿ ನೆಲದಲ್ಲಿ ನೆಡುವುದರ ಬದಲಿಗೆ ಈ ಗ್ರೋ ಬ್ಯಾಗ್ಗಳು ಅಥವಾ ಹೂಕುಂಡಗಳಲ್ಲಿ ಬೆಳೆಯುವುದರಿಂದ ಏನು ಅನುಕೂಲತೆ ಇದೆ? ನಮಗೆ ಅಲ್ಲಿ ಪರ್ಮನೆಂಟ್ ಆಗಿ ಬೆಳಿತೀವಿ, ಎಲ್ಲಿ ನಮ್ಮ ನೆಲದಲ್ಲಿ ಪರ್ಮನೆಂಟ್ ಆಗಿ ಬೆಳಿತೀವಿ, ಅಲ್ಲಿ ಸಾಕಷ್ಟು ಹೇರಳವಾಗಿ ಖನಿಜಗಳು ಗಿಡಗಳಿಗೆ ನೀರು ಸಿಗ್ತದೆ. ನಾವು ಹಾಕ್ಲಿಲ್ಲ ಅಂದ್ರೂ ನಾವು ಟೆರೆಸ್ ಗಾರ್ಡನ್ ಅಲ್ಲಿ ಹಾಕೋದ್ರಿಂದ ನಮಗೊಂದು ಅವಕಾಶ ಏನಪ್ಪಾ ಅಂತಂದ್ರೆ, ನಾವು ಅಪೇಕ್ಷಿಸಿದಂಥ ಗಿಡಗಳು ಗ್ರೋ ಬ್ಯಾಗ್ ಅಲ್ಲಿ ಹಾಕೊಂಡು ನಾವು ಬೆಳೆಸೋದ್ರಿಂದ ನಾವು ನಿರ್ವಹಣೆ ಕಡಿಮೆ, ನಾವು ಯಾವ ಬೇಕಾದ್ರೂ ಶಿಫ್ಟ್ ಮಾಡ್ಕೋಬಹುದು, ಯಾವ ಸಮಯಕ್ಕೆ ಎಲ್ಲಿ ಬೇಕಾದ್ರೂ ಶಿಫ್ಟ್ ಮಾಡ್ಕೊಳ್ಳೋಂತ ಅವಕಾಶ ಇದೆ. ಒಂದು ನೀರಾವರಿ ವ್ಯವಸ್ಥೆ ಅಷ್ಟೇ, ಅದಕ್ಕೂ ಬೇಕಾದ್ರೆ ನಾವು ಟ್ರಿಪ್ ಮಾಡ್ಕೋಬಹುದು, ಇಲ್ಲವಾದ್ರೆ ನಾವು ಕೈಯಿಂದನೇ ನೀರನ್ನ ರೋಸ್ ಕ್ಯಾನ್ ಅಲ್ಲಿ ಹಾಕುವಂಥದ್ದು ಮಾಡ್ಕೋಬಹುದಾಗಿದೆ. ಆಮೇಲೆ ಈ ಬೆಳೆಗಳು ನಾವು ಹೆಚ್ಚಿನ ಒಂದು ಏನು ಭೂಮಿ ಮೇಲೆ ಬೆಳಿತೀವಲ್ಲ ಅದು ಕೈತೋಟ, ಅಲ್ಲಿ ಜಾಸ್ತಿ ಬೆಳೆಯಬಹುದು. ಟೆರೇಸ್ ಗಾರ್ಡನ್ ಅಲ್ಲಿ ಅಷ್ಟೊಂದು ನಾವು ಬಹಳ ಸೀಮಿತ. ಈಗ ತರಕಾರಿಗಳು ಈಗ ಪ್ರೋಟ್ರೇಸ್ ಇಟ್ಕೋಬಹುದು, ದೊಡ್ಡ ದೊಡ್ಡ ಪ್ರೋಟ್ರೇಗಳು ಇಟ್ಕೊಂಡು ಎಲ್ಲ ತರಕಾರಿಗಳು ಬೆಳಿಬಹುದು, ಎಲ್ಲ ಅವಕಾಶ ಇದೆ. ಒಟ್ಟು ಬಹುವಾರ್ಷಿಕ ಬೆಳೆಗಳನ್ನ ಬೆಳಿಲಿಕ್ಕೆ ಸ್ವಲ್ಪ ಕಷ್ಟ ಅಲ್ಲಿ. ಅದು ಸಾಧ್ಯವಾದಷ್ಟು ವಾರ್ಷಿಕ ಬೆಳೆಗಳನ್ನ ಬೆಳ್ಕೊಂಡು ನಮಗೆ ಮನೆಗೆ ಬೇಕಾಗದಂಥದ್ದು ಆನ್ಯುವಲ್ ಕ್ರಾಪ್ಸ್ ಅಂತ ಏನ್ ಹೇಳ್ತೀವಿ, ಅವು ಬೆಳ್ಕೊಂಡು ಬೆಳೆಯೋದ್ರಿಂದ ಉತ್ತಮವಾಗಿ ಬೆಳೆಯಬಹುದು. ಒಟ್ಟು ಪೋಷಕಾಂಶಗಳ ಕೊರತೆ ಬಹುಬೇಗನೆ ಕಂಡು ಬರ್ತದೆ ಈ ಒಂದು ಏನು ಚಾವಣಿ ತೋಟದ ಬೆಳೆಗಳಲ್ಲಿ. ಅದಕ್ಕೆ ನಾವು ಸಕ್ರಿಯವಾಗಿ ಅದಕ್ಕೆ ಗಿಡಗಳಿಗೆ ಬೇಕಂತ ಹಂತ ಹಂತದಲ್ಲಿ ವಿವಿಧ ಬೆಳವಣಿಗೆ ಹಂತದಲ್ಲಿ ಪೋಷಕಾಂಶಗಳ ನಿರ್ವಹಣೆ ಬಹಳ ಮುಖ್ಯ. ಇದಕ್ಕೆ ರಾಸಾಯನಿಕ ಗೊಬ್ಬರಗಳು ಅನಿವಾರ್ಯ ಬಳಸಬೇಕಾಗ್ತದೆ, ಸಾವಯವ ಗೊಬ್ಬರಗಳ ಜೊತೆಗೆ. ಅಂದ್ರೆ ಈಗ ಮಣ್ಣಿನ ಫಲವತ್ತತೆನ ಕಾಪಾಡುವ ನಿಟ್ಟಿನಲ್ಲಿ ಈಗ ಎಷ್ಟೋ ಸಾರಿ ಹೇಳುವಂತಿದ್ರೆ, ಒಂದ್ ಸಾರಿ ತರಕಾರಿ ಬೆಳೆದ್ರೆ ಅದು ಮಣ್ಣು ಗಟ್ಟಿ ಆಗ್ಬಿಡ್ತದೆ, ಮತ್ತಿನ ಸಾರಿ ಪುನಃ ತರಕಾರಿ ಬೆಳೆದ್ರೆ ಆಗುದಿಲ್ಲ ಅಂತ ಹೇಳಿ, ಈ ಮಣ್ಣಿನ ಫಲವತ್ತತೆನ ಕಾಪಾಡುವುದು ಹೇಗೆ ಅಂತ? ಈಗ ಮಣ್ಣಿನ ಫಲವತ್ತತೆ ಕಾಪಾಡಲಿಕ್ಕೆ ಪ್ರತಿ ವರ್ಷ ನಾವು ಸಾವಯವ ಗೊಬ್ಬರಗಳನ್ನು ನಾವು ಸೇರಿಸಬೇಕಾಗ್ತದೆ, ಆಗ ಮಾತ್ರ ಮಣ್ಣಿನ ಫಲವತ್ತತೆ ಜಾಸ್ತಿ ಇರ್ತದೆ. ನಾವು ಯಾವಾಗಲೂ ನಾವು ರಾಸಾಯನಿಕ ಗೊಬ್ಬರಗಳನ್ನು ಬಳಸಿದ್ರೆ ಮಣ್ಣು ಗಟ್ಟಿಯಾಗ್ತದೆ, ಆ ಟೊಳ್ಳು ಅಥವಾ ಒಳುವಾಗಿರುವುದಿಲ್ಲ ಅಂತ ಹೇಳ್ತೀವಿ. ಮಣ್ಣಿಗೆ ಬೇಕಾಗಿರುವುದು ಸಾವಯವ ವಸ್ತು, ಮಣ್ಣಿಗೆ ಸಾವಯವ ವಸ್ತು ಒಂದು, ಆ ಒಂದೇ ಗಿಡಗಳಿಗೆ ಉತ್ತಮ ಪೋಷಕಾಂಶಗಳು. ತಪ್ಪದೆ ನಾವು ಪ್ರತಿ ವರ್ಷ ನಮಗೆ ಎಲ್ಲಿ ತ್ಯಾಜ್ಯಗಳು ಸಿಗ್ತವೋ ಅಷ್ಟು ತ್ಯಾಜ್ಯಗಳನ್ನು ಮಣ್ಣಿಗೆ ಸೇರಿಸೋದ್ರಿಂದ ಅವು ನಿಧಾನವಾಗಿ ಒಂದು ಸೂಕ್ಷ್ಮ ಜೀವಿಗಳ ಒಂದು ಕ್ರಿಯೆಯಿಂದ ಸಹಾಯದಿಂದ ಅದರಲ್ಲಿರುವಂಥ ಒಂದು ಖನಿಜಗಳು ಗಿಡಗಳಿಗೆ ನಿಧಾನವಾಗಿ ಸಿಗ್ತವೆ. ಪ್ರತಿ ವರ್ಷ ಸಾಧ್ಯವಷ್ಟು ಪ್ರತಿ ಬೆಳೆಗೆ ನಾವು ಸಾಕಷ್ಟು ತ್ಯಾಜ್ಯಗಳು ಸಾವಯವ ಗೊಬ್ಬರಗಳನ್ನು ಬಳಸ್ಕೊಂಡ್ರೆ ಖಂಡಿತ ನಮ್ಮ ಬೆಳೆಗಳು ಬಹಳ ಉತ್ತಮವಾಗಿ ಉಲುಸಾಗಿ ಬೆಳೆದು ನಮಗೆ ಫಸಲು ಕೊಡಲಿಕ್ಕೆ ಪ್ರಾರಂಭ ಆಗ್ತದೆ. ನಾವು ಹೆಚ್ಚಿನ ರಾಸಾಯನಿಕ ಗೊಬ್ಬರಗಳ ಮೇಲೆ ನಿಂತರೆ ಖಂಡಿತ ಒಂದಲ್ಲದ ಒಂದು ಪೋಷಕಾಂಶಗಳ ನ್ಯೂನ್ಯತೆ ಕಂಡು ಬರುತ್ತದೆ. ಯಾಕೆಂದ್ರೆ ನಾವು ಸ್ವಾಭಾವಿಕವಾಗಿ ಮಣ್ಣಿನಲ್ಲಿ ಬೆಳೀತಾ ಇಲ್ಲ. ರಾಸಾಯನಿಕ ಗೊಬ್ಬರವನ್ನು ಉಪಯೋಗಿಸುವುದಿದ್ರೆ ಪೇಟೆಯಿಂದ ತರಬಹುದು, ಮನೆ ಮಾಡಿ ಯಾಕೆ ಮಾಡಬೇಕು? ಹೌದು ಹೌದು. ಅದರಿಂದ ಸಾವಯವ ಗೊಬ್ಬರಗಳನ್ನೇ ನಾವು ಕೈತೋಟದ ಬಹುಮುಖ್ಯವಾದಂತ ಏನು ಬೇಸಾಯ ಕ್ರಮ ಅಂತಂದ್ರೆ ಸಾಧ್ಯವಾದಷ್ಟು ಸಾವಯವ ರೂಪ ಪರಿಸರ ಸ್ನೇಹಿ ಪರಿಕರಗಳನ್ನು ಬಳಸಿ ತರಕಾರಿಗಳನ್ನು ಬೆಳೆಸುವಂಥದ್ದೇ ಆಗಿರ್ತದೆ. ಯಾಕೆಂದ್ರೆ ನಮಗೆ ಮುಖ್ಯವಾಗಿ ಆರೋಗ್ಯವಂತ ತರಕಾರಿಗಳು ನಮ್ಗೆ ಬೇಕಾಗಿದೆ, ನಮ್ಮ ಮನೆ ಮಕ್ಕಳಿಗೆ ಮನೆ ಕುಟುಂಬಕ್ಕೆ. ಇದನ್ನು ದೃಷ್ಟಿಯಲ್ಲಿ ಮನಸ್ಸಿನಲ್ಲಿ ಇಟ್ಕೊಂಡು ತಪ್ಪದೆ ಸಾಧ್ಯವಾದಷ್ಟು ಸಾವಯವ ವಸ್ತುಗಳು, ಉದಾಹರಣೆಗೆ ಎರೆಹುಳು, ಎರೆಹುಳವನ್ನ ನಾವು ತ್ಯಾಜ್ಯಗಳು ಏನ್ ಬರ್ತವೆ ಮನೆಯಿಂದ ಅದನ್ನು ಒಂದು ಗುಂಡಿ ಅಥವಾ ಪ್ಲಾಸ್ಟಿಕ್ ಟಬ್ಗೆ ಗಾಳಿ ಆಡುವಂತ ಟಬ್ಬಲ್ಲಿ ಅದರಲ್ಲಿ ಹಾಕಿ ಏನೇನು ತ್ಯಾಜ್ಯಗಳು ಮನೆಯಲ್ಲಿ ಬರ್ತವೆ, ಈ ಉದಾಹರಣೆಗೆ ಹಣ್ಣು ತರ್ತೀವಿ ಆ ಸಿಪ್ಪೆ ಅದರಲ್ಲಿ ಹಾಕ್ಬೋದು, ಉದಾಹರಣೆಗೆ ತರಕಾರಿಗಳು ತರ್ತೀವಿ ಅದರಲ್ಲಿ ಮುಕ್ಕಾಲು ಭಾಗದಷ್ಟು ತರಕಾರಿನ ಬಳಸಿ ಉಳಿದಿದ್ದೆಲ್ಲನೂ ನಾವು ಕಟ್ ಮಾಡ್ತೀವಿ, ಬೇರ್ಪಡಿಸ್ತೀವಿ. ಆತ ಎಲ್ಲ ತ್ಯಾಜ್ಯಗಳನ್ನ ನಾವು ಆ ಎರೆಹುಳುಗಳಿಗೆ ಉಣಿಸಿ ಅದಕ್ಕೆ ಒಂದು ಜೈವಿಕ ಗೊಬ್ಬರಗಳನ್ನು ಕೊಟ್ಟರೆ ಉತ್ಕೃಷ್ಟವಾದ ಗೊಬ್ಬರವನ್ನು ನಾವು ಬೆಳೆಗಳಿಗೆ ಕೊಡಲಿಕ್ಕೆ ಸದಾವಕಾಶ ಆಯ್ತು. ಬಹಳ ಸಂತೋಷ ಡಾಕ್ಟರ್ ಅಮರನ ಅಂಜುಡೇಶ್ವರ ಅವರೇ. ಪೌಷ್ಟಿಕ ಕೈತೋಟದ ಒಂದು ನಿರ್ವಹಣೆ ಮಾಡುವಂತಹದ್ದು, ಅದರ ಒಂದು ಮಹತ್ವ ಏನು, ಹಾಗೂ ನಮ್ಮ ತರಕಾರಿಯನ್ನು ನಾವೇ ಬೆಳೆದು ಉಣ್ಣುವುದರ ಒಂದು ಖುಷಿ ಏನು ಎನ್ನುವುದರ ಬಗ್ಗೆಯೂ ಕೂಡ ಸಾಕಷ್ಟು ವಿಚಾರವನ್ನು ಹಂಚಿಕೊಂಡಿದ್ದೀರಿ. ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಪೌಷ್ಟಿಕ ಕೈತೋಟ, ಈ ವಿಷಯವಾಗಿ ಶಿರಸಿಯ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾಗಿರುವ ಡಾಕ್ಟರ್ ಎಚ್ ಅಮರ ನಂಜುಂಡೇಶ್ವರ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಟಿಎಸ್ ಶ್ಯಾಮ್ಪ್ರಸಾದ್. ಇದುವರೆಗೆ ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ಕಾರವಾರ. ಇನ್ನು ಮುಂದೆ ಜನಪದ ಸಂಗೀತ. ಲಕ್ಷ್ಮೀಬಾಯಿ ಮತ್ತು ಸಂಘದಿಂದ ಗೀಗಿ ಪದಗಳನ್ನು ಕೇಳೋಣ. ಮೊದಲೇ ಪಾದ ಮುಂದೆ ಪಡುಕು ಹಾಡು ನೀನು ತೊಳಕು ಬಗಡಿಗೆ ನೀನು ತೊಳಕು ಹಾಡು ಕಂಡ್ಯಾರು ಇದುವರೆಗೆ ಲಕ್ಷ್ಮೀಬಾಯಿ ಮತ್ತು ಸಂಗಡದಿಂದ ಗೀಗಿ ಪದಗಳನ್ನು ಕೇಳಿದಿರಿ.